ಸಿಂಗ ಮಳೆಯರ್ ತೋಟನೇ ಇರಬೇಕು. ಹತ್ತು ಗುಂಟೆಗೆ ನಾವು ಏನಾರು ಮಾಡ್ಕೊಂಡು ಇದು ಲಕ್ಷ ಗಟ್ಟಲೆ ಎಷ್ಟು ಲಾಭ ಸಿಗುತ್ತಾ? ಎಕರೆಲೆ ನಾವು ಖರ್ಚು ಮಾಡಿದ್ವಿ ಅಂದ್ರೆ 4 ಲಕ್ಷ ರೂಪಾಯಿ ಆದ್ರೆ ನಮ್ಗೆ ಸಿಗೋದು 1 ಲಕ್ಷ ರೂಪಾಯಿ. ಅದು 4 ಲಕ್ಷ ರೂಪಾಯಿ ಬೆಳೆ ಬಂದ್ರೆ ಬಂದ್ರೆ, ಇಲ್ಲಾಂದ್ರೆ 10-20, ಅದು ಇಲ್ಲ ಅಂದ್ರೆ ಅದು ಇಲ್ಲ, ಯಾವ್ದಾರು ರೋಗ ಬಂತಂದ್ರೆ ಅದು ಇಲ್ಲ. ಅಂದ್ರೆ ಈಗ ನಿಮ್ಮ ಭೂಮಿಯಲ್ಲಿ ನೀರು ಕಡಿಮೆ ಆಗಿದೆ, ನೀರು ಕಮ್ಮಿ, ಹಂಗಾಗಿ ಈಗ ನೀವು ಸೀಡ್ಸ್ ಮಾಡೋದಕ್ಕೆ ಬಂದಿದ್ದೀರಿ. ಇದು ಈ ಆಲೋಚನೆ ಎಷ್ಟು ವರ್ಷಗಳಿಂದ ಬಂತು? ಇದು ಆಲೋಚನೆ ಸ್ವಲ್ಪ ಹೆಸ್ಕೊಂಬ ಒಂದು 20-25 ವರ್ಷದ ಐತ್ರಿ ನಡೆದಿಲ್ಲಿದೆ. ನಾವು ಮಾಡೋಕೈತಿ ಒಂದು 15-16 ವರ್ಷ ಆಯ್ತು. 15-16 ವರ್ಷ ಆಯ್ತು. ಈಗ 15-16 ವರ್ಷದಲ್ಲಿ ಈ ಸೀಡ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ ಆರಂಭದಲ್ಲಿ, ನಿಮಗೆ ಇದು ಯಾವ ರೀತಿ ಪರಿಚಯ ಆಯ್ತು? ಅದ್ರೆ ಸರ್, ಈ ಕಂಪ್ನಿಯವ್ರು ಬಂದು ಅವ್ರು ಪರಿಚಯ ಮಾಡಿದ್ರು, ಇಲ್ಲೇ ಬಂದ್ರು, ಎಲ್ಲ ಮಾಡಿ ಎಲ್ಲ ಹೇಳಿಕೊಟ್ರು, ಎಲ್ಲ ಮಾಡಿದ್ರು. ಅವ್ರು ಇಲ್ಲೇ ಕೊಪ್ಪಳನ ಐತೆ, ಕೊಪ್ಪಳನ ಕಂಪ್ನಿ ಮಾಡಿರ. ಅವರೆಲ್ಲ ಬೀಜ ಹೋಯ್ತಾರ, ಬೇಡ ಅಂದ್ರೆ ನಮ್ಗೆ ಒಂದು ಬೀಜ ಎಷ್ಟು ಕೊಟ್ಟಿರ್ತ ಅಷ್ಟು ನಮ್ಗೆ ಏನಾರು ರೊಕ್ಕ ಕೊಟ್ಟಿರ್ತಾರೆ, ಅಡ್ವಾನ್ಸು ಜೀವನಕಂತ ಬೇಕು, ಮುಂಗಡ ಕೊಟ್ಟಿರ್ತಾರೆ. ಆ ಬೀಜ ತಂದು ಆಮೇಲೆ ಮುರಿದು ಕೊಡ್ತಾರೆ, ಉಳಿದ್ರು ಕೊಡ್ತಾರೆ, ಉಳಿದ್ರಂತೆ ಮತ್ತೆ ಮುಂದೆ ಬೀಜ ಕೊಡಕ ಮತ್ತೆ ಸಿಸ್ಕೊಂಬರೋದು ಮಾಡೋಕ್ಕಿಂತ ಹೋಗೋದು. ಈಗ ಸೀಡ್ಸ್ ಮಾಡೋದು ಏನೇನು ಅಲ್ಲಿ ಕ್ರಮಗಳಿರ್ತದೆ, ಏನೇನು ಮಾಡ್ತಾರೆ ಸ್ಟಾರ್ಟಿಂಗ್ ಎಲ್ಲ? ಸ್ಟಾರ್ಟಿಂಗ್ ಏನು ಮಾಡ್ತೀವಿ, ಮೊದಲು ಗೊಬ್ಬರ ಹಾಕಿ ಸೊಪ್ಪಲ್ಲಿ ಒತ್ತು ಮಾಡ್ಕೊಂತೀವಿ. ಸರ್ಕಾರಿ ಗೊಬ್ಬರ, ತಿಪ್ಪಿ ಗೊಬ್ಬರ ಒಂದು ಗಾಡಿ ಹಾಕಿರ್ತೀವಿ, ಸರ್ ಗೊಬ್ಬರ ಹಾಕಿರ್ತೀವಿ. ಆಮೇಲೆ ಒಂದು ಬೋದು ಮಾಡಿ ಶೀಟ್ ಹಾಕಿರ್ತೀವಿ, ಗೊಬ್ಬರ ಮುಚ್ಚಿ ಶೀಟ್ ಹಾಕ್ತೀವಿ, ಗೊಬ್ಬರ ಮುಚ್ಚುತ್ತೆ, ಗೊಬ್ಬರ ಮುಚ್ಚುತ್ತೀವಿ. ಆಮೇಲೆ ಒಂದು 10 ಗಂಟೆ ಕಟ್ ಮಾಡ್ಕೊಂಡ್ರಿ, 10 ಗಂಟೆ ಪೀಕ್ ಆದ ಆಟ ಬಂದು ಮತ್ತೆ ಒಂದು 10 ಗಂಟೆ ತಯಾರು ಮಾಡ್ಕೊಂಡು ನೀರಿನ ಸಲುವಾಗಿ. ಈಗ ಯಾವ್ಯಾವ ಬೆಳೆಗಳ ಬೀಜಗಳನ್ನ ಹೆಚ್ಚು ಉತ್ಪಾದನೆ ಮಾಡ್ತಾರೆ ನಿಮ್ಮಲ್ಲಿ? ನಮ್ಮಲ್ಲಿ ಚಿಲ್ಲಿ ಬೀಜ, ಕಲ್ಲಂಗಡಿ, ಟೊಮೆಟೊ, ಮೆಣಸಿನಕಾಯಿ, ಬೀಜನ ತೆಗಿಯೋದು ಅದನ್ನ, ಬೀಜ ತೆಗಿತೀವಿ, ಮೆಣಸಿನಕಾಯಿ ಬೀಜ, ಬೀಜ ಮತ್ತೆ ಕಲ್ಲಂಗಡಿ ಬೀಜ, ಕಲ್ಲಂಗಡಿ ಬೀಜ ತೆಗಿಲಿಕ್ಕೆ, ಟೊಮೆಟೊ ಬೀಜ, ಟೊಮೆಟೊ ಬೀಜ ಮತ್ತೆ ಕುಂಬಳ ಆಗಲ, ಕುಂಬಳ ಆಲ, ಇದಿಷ್ಟು ಒಟ್ಟೊಟ್ಟಿಗೆ ಶುರು ಮಾಡ್ತಾರೆ ಅಥವಾ ಒಂದಾದ್ರೆ ಒಂದೊಂದು ಒಂದೊಂದು ಮಾಡಿದ್ರೆ, ಒಂದು ಮುಗಿತಂದ್ರೆ ಒಂದು ಮಾಡೋದು, ಒಂದು ಮೆಣಸು ಮುಗಿತಂದ್ರೆ ಟೊಮೆಟ, ಆಗ ಹಿಂದೂ ಮುಂದೆ ಹಿಂದೂ ಮುಂದೆ ಮಡ್ಕೊಂತ ಹೋಗೋದು. ಈಗ ಚಿಲ್ಲಿ ಬೀಜ ಮಾಡಲಿಕ್ಕೆ ಶುರು ಮಾಡ್ತೀರ ಅಂತ ಇಟ್ಕೊಳ್ಳಿ, ಆ ಬೀಜವನ್ನು ಎಲ್ಲಿಂದ ಆಯ್ಕೆ ಮಾಡ್ತೀರಿ? ಕಂಪ್ನಿ ಕೊಡ್ತದ ಅಥವಾ ನೀವು ಎಲ್ಲಾದ್ರೂ? ಇಲ್ಲ ಇಲ್ಲ ಇಲ್ಲ, ಕಂಪ್ನಿಯವರೇ ಕೊಡ್ತಾರೆ, ಕಂಪ್ನಿಯವರು ಅವರ ಬೆಳೆಸಿ ಅವರಿಗೆ ಕೊಡ್ತಾರೆ. ಈಗ ನೀವು ಬೆಳೆಯನ್ನು ಬೆಳೆಯೋ ಟೈಮಲ್ಲಿ ನೀವು ಬೆಳೆ ಮಾರಾಟ ಮಾಡಕ್ಕೆ ಬೆಳೆದ್ರೂ ಈ ಬೆಳೆಗಳಿಗೆ ರೋಗ ರುಜಿನಗಳು ಸಾಮಾನ್ಯವಾಗಿ ಬಂದೇ ಬರ್ತವೆ, ಅಥವಾ ಅವರೇನಾದರೂ ವಿಶೇಷವಾಗಿ ಬೀಜ ಸಂಸ್ಕಾರ ಮಾಡಿದಂಥ ಬೀಜಗಳನ್ನು ಕೊಡ್ತಾರ, ರೋಗ ರುಜಿನಗಳು ಬರದಂತೆ ಇರೋದಂತ ಬೀಜಗಳೇನಾದ್ರೂ ಕೊಡ್ತಾರ, ಹೇಗೆ ಅದು? ಇಲ್ಲ, ರೋಗ ರುಚಿ ಬರದಂತ ಅವ್ರು ಕಾಮನ್ ಕೊಡ್ತಾರೆ, ಸಾಮಾನ್ಯವಾಗಿ ಕೊಡ್ತಾರೆ. ಆಮೇಲೆ ಕಾಮನ್ ರೋಗ ಬರೋದ ಬರೋದ್ರ ಬರ್ತವೆ, ಅವ್ರೇನು ಅದೇನು ಬೀಜ ಉತ್ಪಾದನೆ ನಮ್ಗೆ ಹೆಂಗ್ ಕೊಡ್ತಾರಲ್ಲ ಅದು ಕೊಟ್ರು ರೋಗ ಬರ್ತಾ ಹೆಂಗ್ ಮಾಡಿದ್ರೆ ಒಟ್ಟು ರೋಗ. ಏನು ಒಪ್ಪಂದ ಆಗಿರುತ್ತೆ ನಿಮ್ಮಿಬ್ಬರ ನಡುವೆ? ಅವ್ರ ನಮ್ಮನ್ರಿ, ಅವ್ರ ನಮ್ಮನ್ನ ಏನ್ರಿ, ಮತ್ತೆ ಅವ್ರು ಕೊಟ್ಟಿರ್ತಾರ, ಅವ್ರು ಹಿಂದೆ ಮಿಸ್ತ್ರಿ ಬಿಟ್ಟಿರ್ತಾರ, ಇಂಥದ್ದು ಹೇಳಿ ಇಂಥ ಹೊಡಿ ಅಂತ ಎಣ್ಣೆ ಹೊಡಿ ಅಂದಿರ್ತಾರ. ಕೃಷಿ ಅದಕ್ಕೆಲ್ಲ ಏನೇನು ಬೇಕು ಖರ್ಚು ಅವ್ರು ಕೊಡ್ತಾರ? ನೀವು ಏನು? ನಾವು ಕೊಡ್ತೀವಿ. ಅಂದ್ರೆ ನೀವೇನು ಈಗ ಮೆಣಸಿನಕಾಯಿ ಬೀಜ ಆಗಿರ್ಬೋದು, ಟೊಮೆಟೊ ಬೀಜ ಆಗಿರ್ಬೋದು, ಅವುಗಳ ಬೆಲೆ ನಿರ್ಧಾರ ಯಾರು ಮಾಡ್ತಾರೆ? ನೀವು ನಿರ್ಧಾರ ಮಾಡ್ತೀರಾ, ಅವ್ರು ನಿರ್ಧಾರ ಮಾಡ್ತಾರೆ? ಅವ್ರು ನಾವು ಮಾತಾಡ್ಕೊಂಡು ನಿರ್ಧಾರ ಮಾಡಿರ್ತೀವಿ. ಒಂದು ವೇಳೆ ನಿಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆಗಿತ್ತು, ಜಾಸ್ತಿ ಆಗಿತ್ತಂದ್ರೆ ಅದನ್ನ ಸ್ವಲ್ಪ ಹೇಳ್ತೀವಿ ನಾವು, ಹೇಳಿದ್ರು ಮರಿ ಅವ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಟ್ಟಿರ್ತಾರೆ. ನಮ್ಮ ದೊಡ್ಡದು ಅವ್ರಿಗೆ, ನಮ್ಮ ಮುಂದೆ ಅವ್ರಿಗೆ ಲಾಭ ಆಗಿರ್ಬೋದು, ನಮ್ಮ ರೈತರಿಗೆ ಲಾಭ ಇಲ್ಲ. ಇನ್ನು ನಾವು ಅಲ್ಲೆಲ್ಲ ಹೊರದೇಶಕ್ಕೆ ಹೋಗಿ ದೂರ ಹೋಗೋದು ಬೀಜ, ಇಲ್ಲಿ ಸಾಮಾನ್ಯ ಇಲ್ಲಿ ಇಲ್ಲಿ ಮರಗಲ್ಲ ಅವರು, ಹೌದು ಹೊರದೇಶಕ್ಕೆ ಹೋಗೋದದು. ಅವರು ಸ್ವಲ್ಪ ಹೆಚ್ಚುಕೊಂಬ ಅವ್ರಿಗೆ ಎಷ್ಟಪ್ಪ ಅಂದ್ರೆ 1 ರೂಪಾಯಿ ಅವರಿಗೆ ಲಾಭ, 1 ರೂಪಾಯಿದಾಗ ನಮಗೆ ಬರೋದು 4 ಅಣೆ ಕೊಡ್ತಾರೆ ಅವರು, 12 ಅಣೆ ಅವ್ರಿಗೆ. ಅವ್ರು ಅಲ್ಲೇ ಮತ್ತೀಗ ಅವ್ನು ನಮಗೆ ಬೀಜ ಮಾಡಿದ್ವಿ ಅಂದ್ರೆ ನಮಗೆ ಮಾರೋರು ಯಾರನ್ನ, ಇಲ್ಲಿ ಇಲ್ಲಾರ ಮಾರತ್ತೋ, ನಾವು ಇಲ್ಲಾರ ಕೇಜ್ ಗಟ್ಟಲೆ ಮಾರೋಣ, ಯಾರೋ ತಗೋಣ ಹೋಗೋ ಕಂಪ್ನಿಗೆ ಹೋಗು. ಅವರಲ್ಲೆಲ್ಲ ಅವರು ಸಲಬಾಗಿರ್ತಾರೆ, ಅವ್ರು ತಗೊಂಡು ಹೋಗ್ತಾರೆ, ತಗೊಂಡು ಹೋಗಿ ಅವ್ರು ಪ್ಯಾಕಿಂಗ್ ಮಾಡ್ತಾರೋ ಹೆಂಗೆ ಮಾಡ್ತಾರೆ ಮುಂದೆ ಅಲ್ಲಿ ಏನಾಗತ್ತ. ನಮಗೆ ಕೊಡೋದು 1 ಕ್ವಿಂಟಲ್ ಮೆಣಸಿನ ಚಿಲ್ಲಿ ಬೀಜಕ್ಕೆ 1.25 ಲಕ್ಷ ರೂಪಾಯಿ ರೇಟ್. 4.25 ಲಕ್ಷ ರೂಪಾಯಿ 1 ಕ್ವಿಂಟಲ್, 1 ಕ್ವಿಂಟಲ್ ಚಿಲ್ಲಿ ಬೀಜ, ಚಿಲ್ಲಿ ಬೀಜ 4.5 ಲಕ್ಷ, 4.5 ಲಕ್ಷ ರೂಪಾಯಿ. ಈಗ ನೀವು 1 ಕ್ವಿಂಟಲ್ ಮೆಣಸಿನ ಬೀಜ ಉತ್ಪಾದನೆ ಮಾಡಬೇಕಂದ್ರೆ ಎಷ್ಟು ಎಕರೆ ಬಿತ್ತನೆ ಮಾಡ್ಕೊಳ್ತೀರಿ ನೀವೆಲ್ಲ? ನಾವು 10 ಗುಂಟೆ ಮಾಡ್ಕೊಂತ, 10 ಗುಂಟೆ, 10 ಗುಂಟೆದಾಗ 1 ಕ್ವಿಂಟಲ್ ಬೀಜ ಬರುತ್ತೆ. 1 ಕ್ವಿಂಟಲ್ ಬರೋದು ಒತ್ತಿದ್ದು ಅದು ಏನೋ ಬಲ ಇತ್ತು, ಚಲೋ ಇಳುವರಿ ಬಂತು, 1 ಇಲ್ಲ 60, 70, 25, 30 ಅಷ್ಟೇ ಬರುತ್ತೆ. ಇಷ್ಟು ಸಾರನ್ ಸಾರ 1 ಕ್ವಿಂಟಲ್ ಯಾವ ಮನೆಗೆ ಬಂತ ಬರ್ತೀವಿ, ಯಾವಾಗ ಬರೋದು ಒಂದು ಬರ್ಬೋದು, ತೆಗ್ದೀವಿ ನಾವು, ಆದರೂ ಸ್ವಲ್ಪ ಹೆಚ್ಚು ಕಮ್ಮಿ ಕ್ವಿಂಟಲ್ ಒಳಗೆ. ಈಗ 1 ಕ್ವಿಂಟಲ್ಗೆ 4.5 ಲಕ್ಷ ರೂಪಾಯಿ ದುಡಿತೀರಾ? ನಿಮ್ಮ ಖರ್ಚು ವೆಚ್ಚಗಳು ಏನಿರ್ತದೆ ಇಲ್ಲಿ, ಏನೇನಿರ್ತದೆ ಖರ್ಚು ವೆಚ್ಚಗಳು? 70-80 ಸಾವಿರ ರೂಪಾಯಿ ಆಳಿಂದು ಲೇವರ್ ಚಿಲ್ಲಿ ಆಳಿನ ಕೆಲಸ, ಆಳು ಅಷ್ಟು ಬೇಕಾಗ್ತದೆ. ಏನೇನು ಕೆಲಸ ಇರ್ತದೆ? ಅದೇನು ಒಂದು ಕಿಟ್ ಪೌಡರ್ ಕೊಡಬೇಕಲ್ಲ, ಗಂಡು ಹೆಣ್ಣು ಇದು ಮಾಡೋದು, ಗಂಡು ಒಂದು 6 ಸಾಲ ಸಿದ್ವಿ ಅಂದ್ರೆ ಹೆಣ್ಣು 15 ಸಾಲ ಸಿಗ್ತದೆ, ಆ ಪೌಡ್ರ ತೆಗೆದು ಈಗ ಎಣ್ಣೆ ಕೊಡೋದು, ಅದನ್ನ ಆಮೇಲೆ ಏನು ಮಾಡೋದು ಪೌಡ್ರ್ ಕೊಡೋದು. ಆಮೇಲೆ ಕಿತ್ ಕಿತ್ತು ಮುಂಚೆ ಲೇವರ್ ಒಂದು 10 ಗಂಟೆ ಇತ್ತಂದ್ರೆ ಅದಕ್ಕೆ 30 ಮಂದಿ ಬೇಕು ಲೇವರ್, ಆ ಥರ 1 ತಿಂಗಳು ಮಾಡಬೇಕು ನಾವು. ಏನ್ ಕೆಲಸ ಮಾಡ್ತಾರಂದ್ರಿ ನೀವು ಅದ್ರಲ್ಲಿ ಏನಿಲ್ಲ, ಕೇಳ್ತಾರೆ ಮುಗ್ಗಿ ಹೆರ್ಕನದು, ಆಮೇಲೆ ರಾತ್ರಿ ಅದನ್ನ ಕಿತ್ತು ಪೌಡರ್ ಮಾಡಿಸ್ತೀವಿ, ಬೆಳಿಗ್ಗೆ ಅವ್ರ ಕೈಗೆ ಒಂದು ಬೂಸ್ ಕೊಟ್ಟಿರ್ತೀವಿ, ಆ ಬೂಸ್ನಾಗ ಗೆದ್ದದು ಅದನ್ನ ಮುಗ್ಗಿ ಕೇಳೋದು ಕೊಡೋದು. ಆಮೇಲೆ ಏನಾಗತ್ತೆ, ಈ ಗಂಡು ಏನಿರ್ತ ನೋಡ್ರಿ, ಗಂಡು ಇರ್ತಲ್ಲ ಆ ಗಂಡಿನ ತರ ಅದು ಹೆಣ್ಣಾಗ್ಬೇಕು ನಾಳೆ ಕಾಯಿ, ಅದು ಮುಂದೆ ನಮ್ಮ ರೈತರಿಗೆ ಮಾರಾಡಕ ಕಮರ್ಸಲ್ ಮಾಡಿ ಮಾರಕ ಅವ್ರಿಗೆ ಉತ್ಪಾದನೆ ಬಾಳಾಗತ್ತದ. ಈಗ ಏನಿಲ್ಲ, ನಮ್ಮ ದೊಡ್ಡ ರೈತರಿಗೆ ಸಹಾಯ ಆಗದದು. ಈಗ ಇದು ಗಂಡು ಬೀಜ ಇದು ಹೆಣ್ಣು ಬೀಜ ಅಥವಾ ಇದು ಗಂಡು ಗಿಡ ಇದು ಹೆಣ್ಣು ಗಿಡ ಅಂತ ಹೇಗ್ ನಿರ್ಧಾರ ಮಾಡ್ತೀರಿ? ಗೊತ್ತಾಗುತ್ತೆ, ಹೆಣ್ಣಿನ ಕುಲ ಬೇರೆ ಗಂಡಿನ ಕುಲ ಬೇರೆ, ಅದು ಗೊತ್ತಾಗಬೇಕಾದ ಏನ್ ಮಾಡ್ತಾರೆ, ಬೆಳೆ ಅದು ಗಿಡ ಯಾವುದು ಗಂಡು ಹೆಣ್ಣು ಕಿಲೋಮೀಟರ್ ಇತ್ತು. ಹೌದಾ ಸರ್? ಈಗ ಸಾಮಾನ್ಯವಾಗಿ ಪರಾಗಸ್ಪರ್ಶ ಅಂತೀವಿ ನಾವು, ಹೊರಗಡೆ ನ್ಯಾಚುರಲ್ ಅಲ್ಲಿ ಆಗೋದು, ಸಹಜವಾಗಿ ಆಗೋದು ಹೊರಗಡೆ ಪರಾಗಸ್ಪರ್ಶದಿಂದ ಆಗ್ತದೆ. ಈ ಜೇನುನೊಣಗಳಿರ್ಬೋದು, ಪತಂಗಗಳಾಗಿರ್ಬೋದು, ಈ ಬೇರೆ ಬೇರೆ ದುಂಬಿಗಳು ಇವೆಲ್ಲವೂ ಸಹಿತ ಈ ಕೆಲಸವನ್ನು ಮಾಡ್ತಾರೆ. ಇದು ಇಲ್ಲಿ ಮನುಷ್ಯ ಮಾಡ್ಬೇಕು, ಇದ್ರ ಮನುಷ್ಯ ಅದ್ ಯಾವ ತರ ಮಾಡಿದ್ರಿ? ಒಂದು ಚಿ ಗಿಡ ನಾಟಿ ಮಾಡಿದ್ವಿ ಅಂದ್ರ ಮೂರ್ ತಿಂಗಳ ಮಟ್ಟ ನಾವು ಬಹಳ ಫಲವತ್ತು ಮಾಡಿ ಅದನ್ನ ಜೋಪಾನ ಮಾಡ್ಬೇಕು. ಮೂರ್ ತಿಂಗಳವರೆಗೆ ಮೂರ್ ತಿಂಗಳು ಬೆಳೆಸು, ಮೂರ್ ತಿಂಗಳ ಯಾವ ಎಣ್ಣೆ ಹೊಡಿಬೇಕು, ಏ ರೋಗ ಬರ್ದಂತ ಹಾಕಿ ಅಂದು ಅದಕ್ಕೆ ಮ್ಯಾಲ್ ಮೆಸ್ ಹಾಕಿ ಅರಿವಿ ಹಾಕಿ ಒಳಗ ಮಾಡೋದು. ಯಾವ್ದಾರ ನೀವು ಹೇಳಿದಂತ ದುಂಬಿ ಹುಳ ಬಂದ್ ಇದು ಈ ಗಂಡಿ ಮುಟ್ಟಿ ಹೆಣ್ಣಿ ಕುಂತ ರೌಟ್ ಆಗತ್ತದ. ಅದ್ಮೇಲೆ ಏನ್ ಬೈತಿ ಅಂದ್ರೆ ಅದು ಪ್ಲಾಟ್ ಬೆಲಗತ್ತ ಕೊಡ್ರ ಹಂಗಾಗ್ಬಾರ್ದಂತಂದು ನಾವೆಲ್ಲ ಪದ್ರಿ ಹಚ್ಚಿ ಅದ್ ಲಕ್ಷ ಗಟ್ಟಲೆ ಖರ್ಚು ಮಾಡಿ ನೆಟ್ಟು ಬಡಿಸಿ ಬಂದು ಕೆಬ್ಬಣದ್ದು ಅದ್ರಾಗೆಲ್ಲ ಪದ್ರಿ ಹಾಕೋದು ಮಾಡೋದು. ಬೇಡಪ್ಪ ನಾವು ನಾಡೋದ್ರೆ ಅದ್ರ ಸಂಬಂಧ ನಾವು ಕಟ್ಟಿಗೆ ನಡೆ ಹಾಕ್ಯಂದು ಮೆಸ್ ಹಾಕ್ಯಂದು 10 ಗಂಟೆ ಮುಚ್ಕೊಂತ ಬಂದ್ ಯಾರು ಬಂದ್ರು ಬಿಡ ನಾವು ರೈತರಾಟ ಲೇವರ್ ನಾವು ಒಟ್ಟು ಬಳೆ ಮಾಡಬೇಕಾದ್ರೆ ಪದ್ರಿ ಹಾಕ್ಯಂದು ಒಳಗಿರೋದು ಆ ತರ ಮಾಡಿ. ಈಗ ಮೂರ್ ತಿಂಗಳಾದ ಮೇಲೆ ಮೊಗ್ಗು ಬಿಟ್ಟಾಗ ಕೆಲಸ ಶುರು ಆಗ್ತದೆ. ಮೂರ್ ತಿಂಗಳ ಮಟ್ಟ ಹೂ ಮೊಗ್ಗು ಬಿಟ್ಟಿರ್ತ ಹೂವಿನ ಮೊಗ್ಗು ಇರುತ್ತಲ್ಲ, ಮೊಗ್ಗು 1 ತಿಂಗಳಾಗುತ್ತೆ ಚಲೋ ಆಗತ್ತದ ಬಿಡ. ನಾವು 1 ತಿಂಗಳಿಂದ ಶುರು ಆಗ್ತದೆ ಅದನ್ನ ಹರಿಕಂತ ಹೋಗ್ಬಿಡ ನಾವು. ಮೂರ್ ತಿಂಗಳ ಮಟ್ಟ ಅದನ್ನ ಹರಿಬೇಕು, ಅದನ್ನ ಮೊಗ್ಗು ಹರಿಬೇಕು. ಆಮೇಲೆ ಜಗ್ ಗಿಡ ಫಲವತ್ತು ಗಂಡಿನ ಮೊಗ್ಗು ಹೆಣ್ಣಿನ ಎರಡು ಹರಿದು ಆಮೇಲೆ ಹರಿದು ಬಿಡ್ತೀರಾ? ಅದು 3 ತಿಂಗಳಾದ್ಮೇಲೆ 3 ತಿಂಗಳ ಮಟ್ಟ ಅವನ್ನ ಹರ್ಕಂತ ಹೋಗೋದು ನಾವು. ಅದೇನ್ ಬತ್ತಿ 1 ತಿಂಗಳಾರು ಚಲೋ ಆಗತ್ತೆ ಅದು ಬಿಡಕ್ಕೆ, ಅದು ಇರಬಾರ್ದು, ಅದು ಅದು ಬೇಕಾಗಿಲ್ಲ. ಅದು ಅಂತ ತೆಗೆದು ಬಿಡೋದು, ತೆಗೆದು ಗಿಡ ಗ್ರಿ ಫಲವತ್ತಾದಾಗ ಅನ್ನು ಗಂಡು ಬಿಡೋದು, ಇನ್ನೂ ಬಿಡೋದು ಬೆಳೆಸೋದು. ಆಗ ಅವೆರಡು ಫಲವತ್ತಾಗಿ ಜಗ್ ಮುಗ್ಗಿ ಬಂತಪ್ಪ ಅಂದಾಗ ಸಾಕಷ್ಟು ಫಲವತ್ತಾಗಿ ಮುಗ್ಗಿ ಬಂದಾಗ ಆಮೇಲೆ ಲೇವರ್ ನಸೋದು, ಅದಕ್ಕೆ ಆಮೇಲೆ ಸ್ಟಾರ್ಟ್ ಮಾಡೋದು. 3 ತಿಂಗಳಾದ್ಮೇಲೆ 3 ತಿಂಗಳ ಮಟ್ಟ ಏನು ಮಾಡೋದಿಲ್ಲ. ಲೇಬರ್ಗಳು ಏನ್ ಕೆಲಸ ಮಾಡ್ತಾರೆ? ಅವ್ರ ಲೇಬರ್ಗಳು ಆ ಗಂಡು ಏನೈತಲ್ರಿ, ಗಂಡು ಹೊರದು ನಾವು ರಾತ್ರಿ ಪರಾಗ ಪೌಡರ್ ಮಾಡ್ತೀವಿ. ಪೌಡರ್ ಮಾಡ್ತೀರಾ? ಪೌಡರ್ ಮಾಡ್ತೀವಿ. ಎದ್ರಲಿಂದ ಮಾಡ್ತೀರಿ? ಅದನ್ನ ಹರ್ಕೊಂಬಂದು ಸೋಸಿ ಬಿಡ್ತು ಹೂಗಳನ್ನ ಮಗ್ಗ ಹರ್ಕೊಂಬರ್ದು, ಮಗ್ಗಿ ಹರ್ಕೊಂಬಂದು ಸೂಸಿ ಅವನು ಸೋಪ್ ಆಗತ್ತೆ. ಅದನ್ನ ಪರಾಗ ಮಾಡಿ ಒಂದು ಬಿದಕ್ ಹಾಕ್ತಿವಿ ಆಳಿಗೆ, ದೊಡ್ಡ ಪೇಪರ್ ಆಳಿಗೆ ಹಾಕಿ ಅದಕ್ಕೊಂದ್ ಮ್ಯಾಲೆ ಲೈಟ್ ಬಿಡ್ತೀವಿ. ಅದು ಬೆಳಗತ್ತಿಗೆ ಅದು ಸ್ವಲ್ಪ ಪೌಡರ್ ಹೊಡೆಯುತ್ತೆ, ಪೌಡರ್ ಆಗುತ್ತೆ. ಅದನ್ನ ಆಮೇಲೆ ನಾವು ಬಟ್ಲಕ್ಕೆ ಹಾಕಿ ಒಂದ್ ಮ್ಯಾಲೆ ಒಂದು ಅರಿಬಿ ಹಾಕಿ ಕಡ್ದು ಪೌಡರ್ ಮಾಡ್ತೀವಿ. ಪೌಡರ್ ಮಾಡಿದ್ಮೇಲೆ ಆಮೇಲೆ ಸಣ್ಣ ಒಂದು ಬೂಸ್ ಮಾಡಿರ್ತೀವಿ, ಹೆಣ್ಮಕ್ಳಿಗೆ ಕೊಡಕ್ ರಿಂಗ್, ರಿಂಗ್ನಾಗ ಬೂಸ್ ಇರ್ತದ. ಆ ರಿಂಗ್ ಕೊಡೋದು, ಅವ್ರ ಕೈ ದಾರ ಕೊಡೋದು, ಅದನ್ನ ಮುಟ್ಸೋದು, ದಾರ ಕಟ್ಟೋದು. ಯಾವ್ದಕ್ಕೆ? ಅದಕ್ಕೆ ಹೆಣ್ಣಿಗೆ, ಹೆಣ್ಣಿಗಿಡಕ್ಕೆ ಅದ್ ಮುಟ್ಸ್ ದಾರ ಕಟ್ಸಿದ್ನಪ್ಪ ಅಂದ್ರೆ ಅದು ನಮ್ಗೆ ಹೂವಿಗೆ ಮುಟ್ಸ್ತಾರ ಅಲ್ಲ, ಅದ್ ಮಗ್ಗ ಆ ಮಗ್ಗ ಕಿತ್ಕೊಂಡ್ಬಿಡೋದು ಅದನ್ನ. ಆ ಮಗ್ಗ ಈಗ ಮಗ್ ಇರ್ತದೆ ಹೆಣ್ಣಿಂದು, ಹೆಣ್ಣು ಮಗ್ ಕಿತ್ಕೊಂಡು ಗಂಡಿಂದು ಪರಾಗ ಮುಟ್ಸೋದು, ಅದಕ್ಕೆ ಕಟ್ಸ್ತೀರಿ? ಅದಕ್ಕೆ ಕಟ್ಸೋದು, ಹೆಣ್ಣಿ ಕಟ್ಸೋದು, ದಾರ ಕಟ್ಸ್ತೀರಾ? ಅದಕ್ಕೆ ದಾರ ಕಟ್ಸೋದು, ದಾರ ಅಷ್ಟು ಕಟ್ಸೋದು. ದಿನ ಆದ ಉದ್ಯೋಗ 3 ತಿಂಗಳ 1 ತಿಂಗಳ ದಾರ ಯಾವ ಭಾಗದಲ್ಲಿ ಕಟ್ತೀರಿ? ಮುಗ್ಗಿಗೆ ಕಟ್ಟಿಬಿಡ್ತು, ಮಗ್ಗಿಗೆ ಮುಗ್ಗಿ ಕಟ್ಟು ಕಾಯಾಗ ಬಂದ್ಬಿಡ್ತದೆ. ಹೆಣ್ಣಿನ ತುಂಬು ಮೆಣಸಿನ ತುಂಬು, ಇದು ಮಗ್ಗ, ಇದು ಇದ ಕಾಯಿ, ಇದು ಇದು ಮಗ್ಗಿರ್ತಲ್ಲ, ಇಲ್ಲಿ ಕಟ್ಟಿಬಿಡ್ತು. ಇನ್ನು ಪರಾಗ ಪರಾಗ ಯಾವಾಗ ಪೌಡರ್ ಮುಟ್ಸಿದಿಲ್ಲ ಕಾಯಿ ಬಂದ್ಕೊಂತ ಹೋಗತ್ತ, ತುಂಬಿನಾಗ ಅದು ದಾರ ಹೊಯ್ದೈತಿ, ಅದ ನಮ್ಮ ಕಾಯಿ, ಅದ ಬೀಜದ ಕಾಯಿ. ಆಮೇಲೆ ಅದೇನು ಕಣತೆ ಪಿಲ್ಲಾರ ಒಂದು ದಾರಿಲಿ ದುಡಿತೆ ಅಂದ್ರೆ ಅಂತ ತೆಗೆದುಗಿಬೇಕು ನಾವು. ನೀವು 10 ಗಂಟೆಯಲ್ಲಿ ಮಾಡ್ತೀರಿ? 10 ಗಂಟೆ. ಇದು ಕೆಲಸ ಎಲ್ಲೂ ನಿಂದ್ರಬಾರ್ದು, ಗ್ಯಾಪ್ ಆಗ್ಬಾರ್ದು, ಗ್ಯಾಪ್ ಆಗ್ಬಾರ್ದು. ಎಷ್ಟು ಜನ ನಿಮ್ಗೆ ಕೂಲಿ ತರಬೇಕಾಗ್ತದೆ? ನಮ್ಗೆ ಸ್ವಲ್ಪ 25-30-40. ಅದನ್ನೆಲ್ಲ ಏನ್ ನುರಿತವರು ಮಾಡ್ತಾರೋ, ಅಂದ್ರೆ ದಾರ ಕಟ್ಟೋದು ಈ ಪರಾಗಸ್ಪರ್ಶ ಕ್ರಿಯೆ, ಅವ್ರ ಮಾಡ್ತಾರೆ? ಅವ್ರು ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ತಾರೋ ಅಥವಾ ಎಲ್ಲ ಮಾಡ್ತಾರೆ? ಕಾಮನ್ ಅಲ್ಲಿ ಎಲ್ಲರಿಗೆ ಕಲ್ಕೊಳ್ಳೆ ಕೂಲಿ ಕೆಲಸ ಮಾಡೋರು ಅವ್ರಿಗೆ ಇದು ಗೊತ್ತಿದೆ, ಅವ್ರಿಗೆಲ್ಲ ಗೊತ್ತೈತೆ. ಎಲ್ಲ ಕಲ್ಕೊಂಡು ನೂರ್ತು ಬಿಟ್ರೆ, ಈಗ ಅತಿಯೇ ಮಾಡಕ್ ಬರ್ತಾನೆ, ಸ್ವಲ್ಪ ತಿಳಿ ಕಮ್ಮಿ ಇದ್ದಾರು ಅವೆಲ್ಲ. ಇವನ್ ನಮ್ಮ ಊರಾಗ ಒಂದು 12 ಮಂದಿ ಮಾಡತ್ತೆ, ನಮ್ಮ 1 ರೂಪಾಯಿ ಆಯ್ತು ನಮ್ಮ ಊರು, 1 ರೂಪಾಯಿದಾಗ 12 ಮಂದಿ 15 ಜನ ಕೂಲಿಕಾರ ಈ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾರೆ. ಈಗ ಒಂದು ದೃಷ್ಟಿಯಿಂದ ಅವರಿಗೆಲ್ಲ ಜೀವನಕ್ಕೆ ಭದ್ರತೆ ಆಗಿದೆ ಅಂತ ಅನ್ಸುತ್ತಲ್ವಾ? ಭದ್ರತೆ ಏನು ಕೂಲಿ ಅಂತ? ಕೂಲಿ ಭದ್ರತೆ ನಾವು ಏನು ಹೆಂಗಂಗ 700 ರೂಪಾಯಿ ಕೊಡ್ತೀವಿ, 150 ಕೊಡ್ತೀವಿ, ಫಸ್ಟು 70 ಈಗ ಕಾನೂನು ಪರಿಸ್ಥಿತಿ ಮತ್ತೆ ಈಗ ಬಂದಾಗ ಏರ್ಕೊಂತ ಇರ್ಕೊಂತ ಸ್ವಲ್ಪ ಹೆಚ್ಚು 150-200 ಮಟ್ಟ ಹೋಗೈತಿ ಒಬ್ಬರಿಗೆ. ಒಬ್ಬರಿಗೆ 30 ಮಂದಿಗೆ ಎಷ್ಟಾಗತ್ತೆ ಲೆಕ್ಕ 700 ಅಂತ? ಈಗ ನೀವು ಒಂದು ಅವಧಿಯ ಬೀಜೋತ್ಪಾದನೆ ಮಾಡ್ತೀರಿ ಅಂದಾಗ ಅವ್ರಿಗೆ ಎಷ್ಟು ದಿನ ಕೆಲಸ ಇರ್ತದೆ ಅದರಲ್ಲಿ? ಅವ್ರಿಗೆ ಒಂದು ತಿಂಗಳು ಇರ್ತದೆ. ಒಂದು ತಿಂಗಳ ಕಂಟಿನ್ಯೂ ತಿಂಗಳ, ಒಂದು ತಿಂಗಳು ಕಂಟಿನ್ಯೂ ಅವ್ರಿಗೆ 30-35 ಮಂದಿ ಕಂಟಿನ್ಯೂ ಕೆಲಸ ಕೊಡೋಕ್ ನಾವು. ಒಂದು 5,000 ರೂಪಾಯಿ ಒಬ್ಬರಿಗೆ ಕೂಲಿ ಅಂತ ಹಾಗೆ ಆಗುತ್ತೆ. ಒಬ್ರಿಗೆ 10,000 ಆಗತ್ತೆ, 10,000ವರೆಗೆ ಆಗುತ್ತೆ, 12 ಮಟ ಆಗತ್ತೆ ಒಬ್ಬರಿಗೆ. ಸ್ವಲ್ಪ ಹೆಚ್ಚಕೊಂಡು ಒಬ್ಬರಿಗೆ 10,000 ಏನಪ್ಪ, ಒಂದೂವರೆ ಮಟ ಒಂದರ ಮಟ ಹೋಗತ್ತೆ ಅದು ಚಲೋ ಐತ. 100,000 ರೂಪಾಯಿ ಬರೀ ಪೇಮೆಂಟ್ ಆಳ್ಯಾರಿಗೆ ಪೇಮೆಂಟ ಆಗ್ತದೆ. ಈಗ ಮೆಣಸಿನಕಾಯಿ ಬೀಜ ಆಯ್ತು, ಕಾಯಿ ಆಯ್ತು, ಅದು ಒಣಗಿಸಿ ಒಣ ಮೆಣಸಿನಕಾಯಿ ಆಗ್ತದೆ, ಆಮೇಲೆ ಅದನ್ನ ಹೊರಗಡೆ ಒಣಗಿಸ್ತೀರಾ ಅಥವಾ ಹೇಗೆ? ಇಲ್ಲಿ ಗಿಡದಾಗ ಒಣಗಿಸ್ಬಿಡ್ತಾನೆ, ಗಿಡದಲ್ಲೇ ಒಣಗಿ, ಗಿಡದಲ್ಲೇ ಒಣಗಿಸಿ ಆಮೇಲೆ ಅದನ್ನ ಚೆಕ್ ಮಾಡೋದು. ತುಂಬ ಇಲ್ಲದ್ದು ಬೇಗ ದಾರ ಕಟ್ಲಾರ್ದಿರ್ತಲ್ಲ ಅದನ್ನ ನೋಡ್ಕೊಂತ ಆಡಾಡೋದು. ಅದು ಇರಬಾರ್ದು, ಅದು ಇರಬಾರ್ದು. ಅದು ಇತ್ತಾರ ಅದು ಫೇಲ್ ಆಗಿಬಿಡ್ತು. ಮತ್ತೆ ಅದು ಏನಾಗತ್ತ, ಹೆಣ್ಣು ಏನೈತಿ ಹೆಣ್ಣು ಹಾಕತ್ತದು, ಗಂಡು ಹೋಲ್ಬೇಕು ಅದು. ಸರಿ, ಈಗ ಆ ಮೆಣಸಿನಕಾಯಿಯನ್ನ ಗಿಡದಲ್ಲೇ ಒಣಗಿಸ್ತೀರಿ? ಗಿಡದಲ್ಲೇ ಒಣಗಿಸ್ತೀವಿ. ಆಮೇಲೆ ಅದು ಬೀಜ ತೆಗೆಯುವ ಕ್ರಿಯೆಗಳು ಏನೇನು? ಕ್ರಿಯೆಗಳು ಏನಿಲ್ಲರಿ, ನಮ್ಮ ಅಂತವು ಈಗೇನೆಲ್ಲ ಹಾಕ್ತೀವಿ, ತುಂಬ ತೋರಿಸಿ ಮತ್ತೆ ಅದನ್ನ ಹರಿದ ಮೇಲೆ ಅಲ್ಲೇ ಒಣಗಿ ಬಿಟ್ಟಿರ್ತ, ಅದನ್ನ ಹರ್ಕೊಂಬಂದು ತುಂಬಿಸೋ ಸಾಕಿರ್ತೀವಿ. ಆಮೇಲೆ ಸ್ವಲ್ಪ ಬಿಸಿಲಿಗೆ ಬಿಟ್ಬಿಡ್ತೀವಿ, ಬಡತ ಆಮೇಲೆ ಬಡ್ದು ಬಿಡ್ತೀವಿ ನಾವು. ಬಡ್ದು ಬೀಜ ತೆಗೆದು ಅಂತ ಜೇಡಿಗಳು ಅದಾವ, ಅದಕ್ಕೆ ತಕ್ಕಂತೆ ಎಲ್ಲ ಇದು ಮಾಡ್ಕೊಂಡು. ಎಲ್ಲ ಬೀಜಗಳು ಸತ್ವಯುತವಾಗಿರ್ತವೆ ಅದರಲ್ಲಿ? ಎಲ್ಲ ಬಿಡ್ತವೆ, ಎಲ್ಲ ಸಿಗುತ್ತೆ. ಮತ್ತೆ ಆಮೇಲೆ ನಾನು ಗಮನಿಸಿದಾಗೆ ನಿಮ್ಮ ಊರಲ್ಲಿ ಈ ಬೀಜವನ್ನೇ ಆರಿಸ್ತಾ ಕೂತಿದ್ದಾರೆ, ಏನ್ ಕೆಲಸ? ಅದನ್ನ ಆರಿಸ್ಲೇಕೆ ಆರಿಸ್ಲೇಬೇಕು. ನಾವು ಚಲೋ ಹೊತ್ತಿನಾಗ ಆದ್ರೂ ಅದ್ರ ಎಲ್ಲಾರು ಒಂದು ಕಪ್ಪು ಇರ್ತ, ಕೆಂಪು ಉಳಿದಿರ್ತ, ಬಿಸಿಲು ಸಿಪ್ಪಿ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬೀಜನ ಕೊಡು. ಏನೋ ಒಂದೇಳೆ ತುಂಬಿನಾಗ ಹಾವು ಹೋಗಿ ಇಬ್ಬನಿ ತಾವ ಹೋಗಿ ಬೀಜನ ಹಾಕಿ ಬೀಜ ಕಪ್ಪಾಗಿರ್ತಾವೆ, ಅವನು ತಗೊಳಲ್ಲ, ಆ ಬೀಜ ವೇಸ್ಟ್ ಆಗಿಬಿಡ್ತದೆ. ಆ ಬೀಜ ಆಯ್ತು ಈಗ ಅದನ್ನ ಕೂಲಿ ಕೊಡ್ತೀವಿ. ಎಷ್ಟು ಕೊಡ್ತೀರಿ? ಅದೇನು ಬೀಜದ ಲೆಕ್ಕನ ಅಥವಾ ಇಲ್ಲ? ಸಮಯಕ್ಕಾಗ ಯಾವಾಗ 700 ರೂಪಾಯಿ 150 ರೂಪಾಯಿ ಕೊಡೋದು. ಎಷ್ಟು ತೆಗಿತಾರೆ ಅವರು? ಈ ಬ್ಯಾಡ ಬ್ಯಾಡ ಒಂದ್ 2 ಕೆಜಿ 1 ಕೆಜಿ ಆನ್ ಮಾಡ್ತಾರೆ, 2-3 ಕೆಜಿ ಮಾಡ್ಬೇಕಾದ್ರೆ ಒಂದು ದಿನಕ್ಕೆ 3 ಕೆಜಿ ಸಣ್ಣ ಬೀಜ ಮತ್ತೆಲ್ಲ ಕಣ್ಣು ಕಂಡಿಟ್ಟೆಲ್ಲ ನೋಡ್ಬೇಕಲ್ಲ. ಅಂದ್ರೆ ಈಗ ನಿಮ್ಮ ಈ ಬೀಜೋತ್ಪಾದನೆ ಇರ್ತಕ್ಕಂತ ಭಾಗಗಳಲ್ಲಿ ನಮ್ಮ ಕೂಲಿಕಾರರಿಗೆ ವರ್ಷಪೂರ್ತಿ ಕೆಲಸ ಇರ್ತದ? ಒಂದ್ ಅವಧಿ ಮುಗಿದ್ರೆ ಒಂದು ಬರುತ್ತೆ, ಮತ್ತೆ ಈಗ ನಾವು ಎಲ್ಲ ಒಂದು ಅವಧಿ ಅಂದ್ರೆ 3 ತಿಂಗಳಗಟ್ಟಲೆ ನಾವು ಹಾಳು ಹಿಡ್ಕೊಂಡಿರ್ತೀವಿ. ಈಗ 10 ಗಂಟೆ ಅದು ಮುಗೀತು ಒಂದು ತಿಂಗಳ, ಮತ್ತೊಂದು 10 ಗಂಟೆ ಅದು ಬರುತ್ತೆ. ಆ 10 ಗಂಟೆ ಮುಗಿದ ಮತ್ತೊಂದು 10 ಗಂಟೆ ಏನು ಕಲ್ಲಂಗಡಿ ಇರುತ್ತೆ, ಅದು ಒಂದು 8-10 ದಿವಸ. ಆಮೇಲೆ ಟೊಮಾಟೊ ಬರುತ್ತೆ, ಆಮೇಲೆ ಹಗಲು ಬರುತ್ತೆ. ಅದು ಕಂಟಿನ್ಯೂ ನಮ್ಗೆ ಏನು 6 ತಿಂಗಳಗಟ್ಟಲೆ ನಮ್ಮ 4-5 ತಿಂಗಳಗಟ್ಟಲೆ ನಮ್ಮ ಕಡೆ ಅಲ್ಲಿ ಅವರು ಇರ್ತಾರೆ, ಬಿಡೋಕ್ತಾ ಇರಲ್ಲ. ಒಂದೊಂದು ಮಾಡಿರ್ತೀವಲ್ಲ. ಇದು ಈಗ ಸಾಮಾನ್ಯ ಕೃಷಿ ಮಾಡೋದಕ್ಕಿಂತ ಈ ಬೀಜೋತ್ಪಾದನೆ ಕೆಲಸ ತುಂಬಾ ನೀವು ತಲ್ಲೀನರಾಗಬೇಕಾಗುತ್ತೆ. ಬಹಳ ಇದು ಮೈ ಮರೆಯಂಗಿಲ್ಲ, ಇದು ಮೈ ಮರೆಯಂತಾಗಲ್ಲ. ಇದು ಅಷ್ಟೇ ಬಹಳ ಟೆನ್ಷನ್ ಕೆಲಸ, ಬಹಳ ಟೆನ್ಷನ್ ಕೆಲಸ. ಇದನ್ನ ಮಾಡ್ಬೇಕಾದ್ರೆ ಬಹಳ ಬಿನ್ ಜವಾಬ್ದಾರಿಯಿಂದ ಮಾಡಿದ್ರೆ ಫೇಲು, ಅಲಕ್ಷ್ಯ ಮಾಡಿದ್ರೆ ಲಾಸು. ಅಗ್ದಿ ನಾವು ನಿಂತ್ಕೊಂಡು ಮಾಡಿದ್ರೆ ಕೆಲಸ, ನಾವೇನಾರ ಮಾಡಿ ಬಡ ಮಾಡಿದ್ದಮ್ಲ. ಒಂದು 15-20 ವರ್ಷ ಆಯ್ತು ಈ ಬೀಜ ಉತ್ಪಾದನೆ ಇದರಲ್ಲಿ ತುಂಬಾ ಲಾಸ್ ಆಗಿದ್ದು, ಪೆಟ್ ತಿಂದಿದ್ದು, ಏನೋ ನೆಗ್ಲೆಕ್ಟ್ ಮಾಡಿ ಏನೋ ಆಯ್ತು, ಇಂಥ ಅನುಭವಗಳಾಗಿದಾವ? ಅಯ್ಯೋ ಈಗ ರೋಗ ಬಂದ್ ಲಾಸ್ ಆಗಿರ್ತ, ಇಲ್ಲ ಮಳೆ ಇರಂತ ಹೆಚ್ಚು ಕಮ್ಮಿ ಮಳೆ ಒಮ್ಮೆ ಆದಾಗ ಲಾಸ್ ಆಗಿರ್ತ, ಹಂಗಾಗಿ ಲಾಸ್ ಆಗ್ಯಾವ. ಲಾಸ್ ಆಗಿ ಪೆಟ್ಟೊಂದು ಬಿದ್ದಾವ, ಎಲ್ಲ ಸ್ವಚ್ಛ ಆಗಿಬಿಟ್ಟು, ಎಲ್ಲ ಸ್ವಚ್ಛ ಆಗಿ ಮತ್ತೆ ಅವ್ರ ಕೂಲಿಯರಿಗೆ ನೀಟಾಗಿರ್ಬೇಕು. ನಾವು ಸ್ವಚ್ಛ ಆದ್ರೆ ಮತ್ತೆ ಮುಂದೆ ಮಾಡಿ ಮತ್ತೆ ಅದಕ್ಕೆ ತಯಾರಾಗ್ಬೇಕು ನಾವು. ಈಗ ನಮ್ಗೇನ್ ರೈತರಿಗೆ ಅಂದ್ರೆ ನೀರು ಇರ್ಲಬೇಕು, ಎಲ್ಲ ಒಣ ಬೇಸಾಯ ಇದೆ. ಮೆಕ್ಕೆಜೋಳ ಹಾಕ್ಬೇಕಾದ್ರೆ ನೀರಿಲ್ಲ, 1 ಎಕರೆಗೆ ಮೆಕ್ಕೆಜೋಳ ಹಾಕಿದ್ರೆ 1 ಎಕರೆಗೆ ನೀರಾಗಲ್ಲ. ಹಾಗಾಗಿ ರೈತರಿಗೆ ನೀರಿನ ಸಲುವಾಗಿ ಏನೇನು ಉಳಿದಿಲ್ಲ. ಇಲ್ಲಿ ಒಂದು ಕೆರೆ ಐತೆ, ಅದು ಏನೇ ಕೆರೆ ತುಂಬಿಕೊಂಡ್ರೆ ಏನು ಸ್ವಲ್ಪ ಜಲ ಎತ್ಸಕ್ಕೆ ಕೆರೆ ತುಂಬುವಲ್ದು. 20 ವರ್ಷ ಆದ ಮಳೆಗಾಲಿಲ್ಲ, ಈ ವರ್ಷ ಸ್ಟಾರ್ಟ್ ಮಳೆ ನಮ್ಗೆ. ಈಗ ಸರ್ಕಾರ ನರೇಗಾ ಯೋಜನೆ ಅಡಿಯಲ್ಲಿ ಮಳೆ ನೀರನ್ನು ಹಿಂಸೋದಕ್ಕೆ ಹೆಚ್ಚು ಪ್ರಯತ್ನ ಮಾಡ್ತಾ ಇದೆ. ನಿಮ್ಮ ಹೊಲಗಳಲ್ಲಿ ಬದು ತಯಾರು ಮಾಡೋದಾಗಿರ್ಬೋದು, ಒಡ್ಡಗಳನ್ನ ಹಾಕೋದಾಗಿರ್ಬೋದು, ಇಂಗು ಗುಂಡಿಗಳನ್ನ ಹಾಕೋದಾಗಿರ್ಬೋದು, ಹೊಲದಲ್ಲೇನೆ ಸಣ್ಣ ಸಣ್ಣ ಕೆರೆ ಬಂದುಗಳನ್ನ ಕಟ್ಕೊಳ್ಳೋದಾಗಿರ್ಬೋದು, ಈ ಪ್ರಯೋಗಗಳನ್ನ ನಿಮ್ಮ ಭಾಗದಲ್ಲಿ ಮಾಡಿದ್ರೆ? ಮಾಡಿದ್ರೆ ಏನೇನು ಮಾಡಿದ್ರಿ? ಏನೆಲ್ಲ ಇಂಗು ಗುಂಡಿ ತೆಗೆದಿವಿ, ನೀರು ಕೊಟ್ಟು ತೆಗೆದಿವಿ, ಉಸು ಕಡಿ ಎಲ್ಲ ಮುಚ್ಚಿವಿ, ಅದು ನೀರು ಬಂದ್ರೆ ಅದಕ್ಕೆ ಬಸ್ ಚೆಲ್ಲ ಹೋಗ್ಕೊಂತ ಮಾಡಿವಿ. ಅಲ್ಲಿಂದ ಕೃಷಿ ಹೊಂಡ ತೆಗೆದಿವಿ ಬಗಲ. ಈಗ ಅದನ್ನು ಮಾಡಿದ್ರೆ ಈಗ ಅದಕ್ಕೆ ಆ ಕೃಷಿ ಹೊಂಡಕ್ಕೆ ಬರೋಕೆ ನೀರು ಮಳೆಗಾಲ ಇಲ್ಲ, ಮಳೆ ಇಲ್ಲ. ಸರಿ, ಎಲ್ಲ ಎಸ್ಟಿಮೇಟ್ ಎಲ್ಲ ಆಗೈತಿ. ಕೃಷಿ ಇಲಾಖೆಯವ್ರು ಮಾಡಾಟ ಮಾಡ್ರಿ, ಅವ್ರೇನು ತಪ್ಪು ಮಾಡಿಲ್ಲ, ಅವರು ಮಾಡ್ಯಾರ ಸಾಧ್ಯ ಆಟ ಮಾಡ್ರೆ. ಮಳೆದೇವನ ಕೈಗೆ ಯಾರಾದ್ರೆ ಮಳೆದೇವ ಕೃಷಿ ಆಗತ್ತ, ಹೊಂಡನ ತುಂಬುತ್ತೆ, ತದಿಲ್ಲ ಒಂದು ಏನು. ಈ ವರ್ಷ ಮಳೆಗಾಲ ಆಗೊಂಟತ್ತ, ಇನ್ನು ರೈತರು ಏನೋ ನಮ್ಮ ಮುಂದೆ ಸುಧಾರಣೆ. ಈಗ ನೀವು ನಿಮ್ಮ ಅನುಭವದ ಪ್ರಕಾರ ಮಳೆ ಮೊದಲಿಗಿಂತಲೂ ಈಗ ಹೆಚ್ಚಾಗ್ತಿದೆಯಾ ಅಥವಾ ಕಡಿಮೆ ಆಗ್ತದೆ? ಕಡಿಮೆ ಐತಿ ಮೊದಲಿಗಿಂತ, ಐತಿ ಮೊದಲೇ ಅತಿ ಸಹ ಮಳೆ. 20 ವರ್ಷ ಆಚೆ ಹೆಚ್ಚಿನ ಮಳೆ, 20 ವರ್ಷದ ಇತ್ತ ಮಳೆ ಇಲ್ಲ. ಮಳೆ ಅಂತ ಯಾಕೆ ಏನು ಅಂತ ಮಾಡಿದ್ರೆ ಎಲ್ಲ ವಿಚಾರ ಐತಿ. ಏನ್ ಮಾಡಬೇಕು ಈಗ ನೋಡು. ಈಗ ಆಗ ನಿಮ್ ಭಾಗದಲ್ಲಿ ಕಾಡು ಅರಣ್ಯದೆಲ್ಲ ಜಾಸ್ತಿ ಇತ್ತ? ಐತಿ, ಇತ್ತು ಹೋಯ್ತು. ಫಲವತ್ತ ನೀರಿನ ಭೂಮಿ ಚಲ ಇಲ್ದೆ ಎಲ್ಲಿರೋ? ಎಲ್ಲ ಜಳ ಜಳ ಒಣಗಿ. ನಿಮ್ಮ ಈ ಕಡೆ ಎಲ್ಲ ಹಳ್ಳ ಎಲ್ಲ ಹರಿತಾ ಇತ್ತು ಅಂತ ಹೇಳ್ತಾರೆ. ಹಳ್ಳ ಹರಿತಿತ್ತು, ಈಗ ಹರಿಯಕತ್ತೈತಿ. ಈ ವರ್ಷ ಮಳೆ ಐತಿ, ಈಗ ಹರಿಯಕತ್ತೈತಿ. ಇದೇ ವರ್ಷ ಮಳೆ ಸ್ವಲ್ಪ ಸ್ಟಾರ್ಟ್ ನೀರು ಹರಿದ್ದ ಎದೇ ವರ್ಷದಿಂದ ನೀರು ಎಲ್ಲಿ ಬುಂದು ಬಿಟ್ಟು ಹೊರಗೆ ಬಂದಿಲ್ಲ. ಈಗ ಬುಂದು ಬಿಟ್ಟು ಹೊರಗೆ ನೀರು ಜಗ್ಗ ಫಲವತ್ತಾತಂದ್ರೆ ಅದು ಭೂಮಿ ಒಳಗೆ ನೀರು ಕುಡಿದು ಜಲ ಹೆಚ್ಚಾಗಿ ನಮ್ಮ ಬೋರು ಹಾಕವ, ಕೃಷಿ ಹೊಂಡನ ಆಗತ್ತ ಎಲ್ಲದಾಗತ್ತ. ಈಗ ಹೆಂಕಪ್ಪರೆ, ಈಗ ನೀವು ಬೀಜೋತ್ಪಾದನೆ ಇದು ಹೆಚ್ಚು ಲಾಭದಾಯಕ, ಒಂದಿಷ್ಟು ಹೆಚ್ಚೆಚ್ಚು ದುಡಿಬಹುದು ಅನ್ನೋ ಕಾರಣಕ್ಕಾಗಿ ಬೀಜೋತ್ಪಾದನೆಗೆ ತೊಡ್ಕೊಂಡಿದ್ರಿ. ಹೌದಾ? ಈಗ ನಿಮ್ಮ ಈ ಅನುಭವ ಏನ್ ಹೇಳುತ್ತೆ? ನಿಜವಾಗಿಯೂ ನಿಮ್ಮ ಕುಟುಂಬ ಆರ್ಥಿಕವಾಗಿ ಗಟ್ಟಿಯಾಗಿ ಸಾಲ ಸೋಲ ಇಲ್ಲದೆ ಒಂದು ಕುಟುಂಬವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸಿದೆಯಾ? ಸಾಧ್ಯ ಆಗಿಲ್ಲ. ಆಗಿಲ್ಲ, ಆಗಿಲ್ಲ. ಸಾಧ್ಯ ಆಗಿಲ್ಲ ಅಂದ್ರೆ ಒಂದ್ ವರ್ಷ ಬೇಸ ಆತ. ಈಗ ನಾವು 4 ಚಿಲ್ಲಿ ಪ್ಲಾಟ್ ಮಾಡಿದ್ರೆ ಒಂದ್ 2 ಬೇಸಿಗಿರ್ತಾವ, 2 ಲಾಸ್. ಇದರಿಂದ ಲಾಸ್ ತಗೊಂಡು ಹೋಗಿ ಅದಕ್ಕೆ ಇಡೋದು ಮಡ ಸರಿ ಸಮಾನ ಮಾಡಿರ್ತೀವಿ. ಇದು ಒಂದ್ ಬೇಸ್ ಬೆಳೆಯುತ್ತೆ ಅಂದ್ರೆ ಒಂದ್ 2 ಆಗಿರುತ್ತೆ, ಒಂದ್ ಮುಂದ್ ಚಲೋ ಆತ ಮತ್ತೊಂದ್ 2 ಆಗಿರುತ್ತೆ. ಈಗ ಅದ್ರಾಗ ನಮ್ಗೇನು ಬಟ್ಟಿ ಬಟ್ಟಿ ಜೀವನ ಅಷ್ಟು, ಸಾಲ ಸಮದ ಏನು ಅರಿ ಅಂತಲ್ಲ. ಅಂದ್ರೆ ಮೈ ಮೇಲೆ ಸಾಲ ಇಲ್ದಂಗಾದ್ರೂ ಬದುಕ್ತಾ ಇದ್ರ? ಮೈ ಮೇಲೆ ಸಾಲ ಇಟ್ಕೊಂಡು ಮಾಡ್ತೀವಿ ಜೀವನ. ಬಿಡುಗಡೆನಲ್ಲ ಈಗ ಏನ್ ಅನಿವಾರ್ಯ ಮತ್ತೆ ನಡೆದು ಬಿಡತ್ತ ಈಟ ಸುಮ್ಮನೆ ದೇವ್ರ ತಗೊಂಡು ಹೊಂಟ್ಬಿಟ್ಟು ಮುಂದೆ ಹೆಂಗಾಗದ ಆಗಲಪ್ಪ ಶಿವ ಅಂತಂದ ಮತ್ತೇನು ಮಾಡಿ. ಸಾಲ ಇಲ್ದ ಯಾರು ನಮ್ಮ ಸ್ವೀಟ್ಸ್ ಮಾಡ್ದ ಯಾರು ಸಾಲ ಇಲ್ದ ಯಾರು ಇಲ್ಲ, ಎಲ್ಲರೂ ಸಾಲಗಾರ. ನಿಮ್ಮಲ್ಲಿ ಸಾಲ ಅಂದ್ರೆ ಬಡ್ಡಿ ಸಾಲನಾ ಅಥವಾ ಈ ಸಾಲ? ಇಲ್ಲಿ ಬ್ಯಾಂಕ್ ನಾಗ ಮಾಡಿ ಬ್ಯಾಂಕ್ ನಾಗ ಸಾಲ ಮತ್ತೆ ಮೊನ್ನೆ ಆಗಿರ್ತ ಮತ್ತೆ ಕಟ್ಟಿರ್ತೀವಿ ದೊಡ್ಡ ಸಾಲ ಕೇಳ್ತೀವಿ. ಕಾಮರ್ಸ್ ಸಾಲ ಕೊಡ್ತಾರ ಸಾಲನ ಪ್ರೈವೇಟ್ ಬ್ಯಾಂಕ್ ನಾಗ, ಮತ್ತೆ ಅವ್ರು ಬಡ್ಡಿನೂ ಹೋಗಲ್ಲ ಗಂಟನು ಹೋಗಲ್ಲ. ನಮ್ಗೆ ಸ್ವಲ್ಪ ರಜಾ ಬೇಕಾದ್ರೆ ಇವ್ರು ಕೊಡ್ತಾರ. ಇವರಲ್ಲಿ ಏನ್ ನಮ್ಗೆ ಬಡ್ಡಿ ಹೋದ್ರು ಇರ್ತಾ ಬಿಟ್ರು ಬಿಟ್ಟಿರ್ತ. ಎಷ್ಟು ಜನ ನಿಮ್ಮ ಮನೆಯಲ್ಲಿ ಇರೋದಿಲ್ಲ? ನಮ್ಮ ಮನೆಯಲ್ಲಿ ಒಂದು 6 ಮಂದಿ ಇದೆ. 6 ಜನ ಇದೆ. ಈಗ ಈ ನಿಮ್ಮ ಕೃಷಿಯನ್ನ ನೋಡ್ಕೊಳ್ಳೋರು ಎಷ್ಟು ಜನ? ಉಸಿರು ಹುಡುಗಿ ಅವ್ರು ಇಬ್ರು ಅದಾರ. ಇಬ್ರೆ ಇಬ್ರು ಇಬ್ರು ಹೆಣ್ಮಕ್ಳು, ಇಬ್ರು ಗಣಮಕ್ಳು. ನೀವು ಸಹಿತ ಓಡಾಡ್ತೀವಿ. ಈಗ ಸೀಡ್ಸ್ ಮಾಡೋದೇನಿದೆಯಲ್ಲ, ಇದು ಈ ಟೆಕ್ನಿಕ್ ಇವೆಲ್ಲವೂ ಸಹಿತ ಇದು ಮತ್ತೆ ಮುಂದುವರಿಸಬೇಕು ಅಂತ ಅನಿಸ್ತೀರಾ ಅಥವಾ ಹೇಗೆ? ಇದನ್ನ ಮುಂದೆ ಏನೋ ಜೀವನ ಬದುಕಬಹುದು, ದೊಡ್ಡ ದೊಡ್ಡ ರೊಕ್ಕದ್ದು ಅಂತ ಇದನ್ನ ಮುಂದುವರಿಸಬೇಕು ಅನ್ನೋದೇ ತಿಳಿಯಾಗೈತಿ. ಬೇರೆ ಕೃಷಿಗೆ ಹೋಲಿಸಿದ್ರೆ ಇದು ಸ್ವಲ್ಪ ದುಡ್ಡು ಮಾಡಬಹುದು ಅಂತ. ದುಡ್ಡು ಮಾಡ್ಬೋದು ಮತ್ತೆ ಹೇಳ್ತಾರೆ ನೀರಿಂದ ನೀರಿನ ಸಮಸ್ಯೆಯಿಂದ ಇದು ನೀರು ಜಗ್ಗಿದ್ರೆ ಇಂಥವಲ್ಲ ಕಿರಿಕಿಟ್ಟು ಮತ್ತೆ ಪತ್ತೆ ಮೆಕ್ಕೆಜೋಳ ಇಂಥವಲ್ಲ ಸುರಪಾನ ಹಾಕಕ್ಕೆ ನೀರಿಲ್ಲಲ್ಲ. ಸಣ್ಣದ್ರಾಗ ದೊಡ್ಡ ಬೆಳೆ ಬರ್ತದೆ, ನೀರು ಸಣ್ಣದು ಬೆಳೆ ದೊಡ್ಡದು. ಈಗ ನಾವು 10 ಎಕರೆ ನಾವು ಜೋಳ ಹಾಕಿದ್ ತಿಳ್ಕ, 10 ಎಕರೆ ಜೋಳ ಹಾಕಿ ನಾವು ಬೆಳೆದ್ವಿ ಅಂದ್ರೆ 10 ಎಕರೆಗೆ ನೀರಿಲ್ಲ. 10 ಎಕರೆ ಬೆಳೆ ಬಂದ್ರು ಬೇಡ ಅಂದ್ರೆ ಒಂದು 3-4 ವರ್ಷ ಜೋಳ ಆಗ್ಬೋದು. 7 ವರ್ಷ 2-3 ಲಕ್ಷ ರೂಪಾಯಿ ಈ ಕಾಲದಾಗ ಅದನ್ನು ಮಾಡಿದ್ರೆ ಏನೈತೆ, ಸ್ವಲ್ಪ ಕಮ್ಮು ಏನೋ ಎಲ್ಲ ತೆಗೆದು ಹೋಗೋದು 1 ಲಕ್ಷ ರೂಪಾಯಿ ಹೋಗ್ತೈತೆ. 10 ಗುಂಟೆದಾಗ ಒಂದು ನೀವು ಹೇಳೋದಂದ್ರೆ ಅದೇ ಒಳ್ಳೇದು ಅಂತ ಒಳ್ಳೇದು ಅನ್ಸುತ್ತೆ ಜೀವನಕ್ಕೆ. ಅದು ನಮ್ಗೆ ಏನೋ ಅದು ಕಾಣುವಲ್ಲ, ನಮ್ಗೆ ಅದು ಅನ್ಸುತ್ತೆ. ಯಾಕಲ್ಲಿ ಆಡ್ತೀವಿ ಮಾಡ್ತೀವಿ, ಅದು ಏನೋ ಲಾಭ ಅಂತಕ್ಕಂಥ ಭಾಳ ಕಾಣುವಂತ ಅದರಲ್ಲಿ ಬರ್ತ. ಈಗ ಬರೀ ಆಳು ಈಗ 100 ರೂಪಾಯಿ ಆಯ್ತು ಆಳು, ಈ 100 ರೂಪಾಯಿ ಇದು 700 ರೂಪಾಯಿ ಆಳ. ಈ 700 ರೂಪಾಯಿ ಕೂಲಿ ಬಿಡಿದ್ರೆ ರೈತಿಗೆ ನಮ್ಗೆ ಏನು ಉಳಿತೈತೆ? ಮತ್ತೆ ಬಿಡುಗಡೆ ಅವ್ರು ದುಡಿಯಾರ ಅವ್ರು ಅಲ್ಲಿ ಖರ್ಚು ಕಡಿಮೆ ಅಲ್ವಾ ಅದರಲ್ಲಿ? ಈಗ ನೀವು ಸೀಡ್ಸ್ ಅಲ್ಲಿ ಖರ್ಚು ಜಾಸ್ತಿ ಅಲ್ವಾ? ಖರ್ಚು ಹೆಚ್ಚಾಗುತ್ತೆ, ಅದು ಕಮ್ಮಿ ಆದ್ರೂ ಬೆಳೆಯಿಲ್ಲ ಅದರಲ್ಲಿ. ನೀರಿನ ಸಲುವಾಗಿ ಫಲವತ್ತು ಬರವಲ್ದು ಅದು. ಮತ್ತೆ ಇದ್ರಲ್ಲಿ ನೀರು ಕಮ್ಮಿ ಇರೋದಕ್ಕೆ 10 ಗುಂಟೆಗೆ ಬಡದಾಳಕ್ಕೆ ಒಂದಪ್ಪ ಈಗ ಲೇವರ್ ಸಲ್ಕೊಂಡು ಹೋಗ್ಬೇಕು, ಅವ್ರು ಇಲ್ದರ್ ಇರ್ತಾರೆ. ಮತ್ತೆ ಈಗ ಅವ್ರ ಜೀವನ ನಡೆದ ನಮ್ಮ ಜೀವನ ನಾಟ್ ನಡೆದ ನೋಡಿ. ಅವ್ರಿಗೆ ಊಟಕ್ಕೆ ಬಟ್ಟಿಗೆ, ನಮ್ಗೆ ಊಟಕ್ಕೆ ಬಟ್ಟಿಗೆ, ಅರ್ಧ ಅವ್ರಿಗೆ ಅವ್ರು ಅರ್ಧ ನಮ್ಗೆ ಉದ್ದೈತೆ, ನಮ್ಮ ಜೀವನ ನಾಟ್ ನಡೆದೈತೆ. ಎಲ್ಲರೂ ಇದನ್ನೇ ಅವಲಂಬಿಸಿದ್ರೆ ಅಥವಾ ಬೇರೆ ವೃತ್ತಿ ಮಾಡ್ತಾ ಇದ್ದಾರೆ? ಯಾರು ಇದರಲ್ಲಿ ಬರೀ ಖುಷಿಯಾಗ ಪಡ್ತಾರೆ, ಯಾವ ಸರ್ಕಾರಿ ಇದೆಯಲ್ಲ ಯಾವ ನೌಕರಿ ಇದಾರಲ್ಲ ಯಾರು ನಮ್ಮ ಒಳ್ಳೆ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಇದಾರೆ? ಯಾವ್ಯಾವ ಏನಿಲ್ಲ, ಈ ಕೃಷಿಯನ್ನೇ ನಂಬ್ಕೊಂಡು ನಂಬಿ. ಮತ್ತೆ ಇದನ್ನ ಬಿಟ್ಟು ಬೇರೆ ಗತಿ ಇಲ್ಲ. ಒಳ್ಳೇದು ವೆಂಕಪ್ಪರೆ, ನಮ್ಮ ಈ ಆಕಾಶವಾಣಿ ಹೊಸಪೇಟೆ ಕೇಂದ್ರದಲ್ಲಿ ನಮ್ಮ ಕಿಸಾನವಾಣಿ ಗ್ರಾಮತರಂಗ ಕಾರ್ಯಕ್ರಮದಲ್ಲಿ ನಮ್ಮ ಈ ನಿಮ್ಮ ಕೃಷಿಯ ಜೊತೆ ಜೊತೆಗೆ ಈ ಬೀಜೋತ್ಪಾದನೆಯು ಸಹಿತ ಒಂದಿಷ್ಟು ಹಣಕಾಸಿನ ದೃಷ್ಟಿಯಿಂದ ಹೆಚ್ಚು ಲಾಭದಾಯಕ ಅಂತೇಳಿ ಆರಂಭಿಸಿದ್ರಿ. ಆದರೂ ಕೆಲವೊಮ್ಮೆ ಲಾಸ್ ಆಗ್ತದೆ, ಕೆಲವೊಮ್ಮೆ ಕೈ ಹಿಡಿತದೆ. ಇದ್ರ ನಡುವೆ ಸಹಿತ ನಿಮ್ಮ ಈ ಕೃಷಿ ಜೀವನವನ್ನು ಬೀಜೋತ್ಪಾದನೆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿದ್ದೀರಿ. ಮುಂದೊಂದು ದಿನ ನೀವು ಹೆಚ್ಚು ಲಾಭವನ್ನು ಗಳಿಸಲಿ ಅಂತ ಹಾರೈಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಬೀಜ ಉತ್ಪಾದನೆ ಕುರಿತು ಶ್ರೀ ವೆಂಕಪ್ಪ ವೀರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಇನ್ನು ಮುಂದೆ ಕೇಳಿ ಪ್ರಕಟಣೆ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ಪುತ್ರ, ಲೋಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 ಸಿಸಿ ಐತೆ. ನರೇಗೆ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು.